ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿ ಎ ರಾಜಣ್ಣ ಅವರು. ಇವರು ಬೇಸಾಯ ತಜ್ಞರು. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ನಮಸ್ಕಾರ ಸರ್. ಈ ಏಲಕ್ಕಿ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಏನೇನಕ್ಕಿದ್ದನ್ನ ಬಳಸ್ತಾರೆ ಇದೆಲ್ಲ? ಏಲಕ್ಕಿ ಪ್ರಮುಖ ಸಾಂಬಾರು ಬೆಳೆಗಳಲ್ಲಿ ಒಂದು. ಇದನ್ನ ಸಾಂಬಾರು ಪದಾರ್ಥಗಳ ರಾಣಿ ಅಂತಾನು ಕರೀತೀವಿ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹು ಮುಖ್ಯವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತ ಬೆಳೆ ಆಗಿದೆ. ಇನ್ನು ನಮ್ಮ ದೇಶವನ್ನು ತೆಗೆದುಕೊಂಡ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಈ ಏಲಕ್ಕಿ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ? ಇದು ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳಾದಂಥ ಕೇರಳ, ಕರ್ನಾಟಕ, ತಮಿಳುನಾಡಲ್ಲಿ ಬೆಳೀತಾರೆ. ಸಣ್ಣ ಏಲಕ್ಕಿ ಏನಿದೆ ಅದು 56% ಅಷ್ಟು ಕೇರಳದಲ್ಲಿ ಬೆಳೀತಾರೆ, 37% ಅಷ್ಟು ಕರ್ನಾಟಕದಲ್ಲಿ ಬೆಳೀತಾರೆ, ಅಂಡ್ 7% ಅಷ್ಟು ತಮಿಳುನಾಡಲ್ಲಿ ಬೆಳೀತಾರೆ. ಅಂದ್ರೆ ನಾವು ಸಾಮಾನ್ಯವಾಗಿ ಬಳಸುವಂತ ಏಲಕ್ಕಿಯನ್ನು ಸಣ್ಣ ಏಲಕ್ಕಿ. ಸಣ್ಣ ಏಲಕ್ಕಿ. ದೊಡ್ಡ ಏಲಕ್ಕಿ ಬೇರೆ ಇರುತ್ತಾ? ಹೌದು. ದೊಡ್ಡ ಏಲಕ್ಕಿ ಪ್ರಮುಖವಾಗಿ ಸಿಕ್ಕಿಂ ರಾಜ್ಯದಲ್ಲಿ ಮಾತ್ರ ಬೆಳೀತಾರೆ, ಸಣ್ಣ ಏಲಕ್ಕಿ ಪಶ್ಚಿಮ ಘಟ್ಟಗಳಲ್ಲಿ ಬೆಳೀತಾರೆ. ಅಂದ್ರೆ ದೊಡ್ಡ ಏಲಕ್ಕಿ ಅಂದ್ರೆ ಅದೇನು ದಪ್ಪ ಇರುತ್ತೋ ಹೇಗೆ? ಹೌದು, ದಪ್ಪ ಇರುತ್ತೆ. ಅದಕ್ಕೆ ಪರಾಗಸ್ಪರ್ಶ ಬೇರೆದಾಗ ಆಗುತ್ತೆ, ಅದು ಸಿಕ್ಕಿಂಲ್ಲಿ ಮಾತ್ರ ಆಗುತ್ತೆ. ಏಲಕ್ಕಿ ಕೃಷಿ ಮಾಡಬೇಕು ಅಂತಂದ್ರೆ ಇರುವಂತ ಮುಖ್ಯವಾದ ಏಲಕ್ಕಿ ತಳಿಗಳು ಯಾವ್ಯಾವು, ಸುಧಾರಿತ ತಳಿಗಳು? ಮುಖ್ಯವಾಗಿ ಏಲಕ್ಕಿಯಲ್ಲಿ 3 ಪ್ರಭೇದಗಳುಂಟು. ಒಂದು ಮಲಬಾರ್ ಪ್ರಭೇದ, ಮೈಸೂರ್ ಪ್ರಭೇದ, ವಜುಕ ಪ್ರಭೇದ ಅಂತ ಮೂರು ರೀತಿ ಇದಾವೆ. ನಮ್ಮ ಕರ್ನಾಟಕದಲ್ಲಿ ಏನಂತಂದ್ರೆ ಮಲಬಾರ್ ಪ್ರಭೇದ ಜಾಸ್ತಿ ಬೆಳೀತೀವಿ. ಮಲಬಾರ್ ಪ್ರಭೇದ ಏನಂದ್ರೆ ಆ ಕೊತ್ತು ಇರುತ್ತೆ, ಅದು ಭೂಮಿ ಮೇಲೆ ಹರಡುತ್ತೆ, ಭೂಮಿಗೆ ಸಮಾನಾಂತರ ಸಮಾನಾಂತರವಾಗಿ ಹರಡುತ್ತೆ. ಮೈಸೂರು ಟೈಪ್ ಅಲ್ಲಿ ಏನಂದ್ರೆ ನೇರವಾಗಿ ಆಕಾಶವನ್ನ ನೋಡುತ್ತೆ. ಅಂದ್ರೆ ಏನು ಕಂದುಗಳಿರುತ್ತವಲ್ಲ, ಕಂದುಗಳ ಜೊತೆ ಬರುತ್ತೆ. ಹೌದು, ಮೇಲೆ ಹೋಗುತ್ತೆ. ವಜೂಕ ಏನಂದ್ರೆ ಎರಡು ಮಿಕ್ಸ್, ಮಲಬಾರು ಮೈಸೂರು ಟೈಪ್ ಮಿಕ್ಸ್ ಆಗಿ ಬರುತ್ತೆ, ಅರ್ಧ ನೇರವಾಗಿ ಹೋಗಿ ಮತ್ತೆ ಭೂಮಿ ಮೇಲೆ ಆಡುತ್ತೆ. ಎರಡೂ ಇರುತ್ತೆ. ಇದರಲ್ಲಿ ಪ್ರಮುಖವಾಗಿ ಮಲಬಾರ್ ಟೈಪ್ ನಮ್ದು ಕರ್ನಾಟಕದಲ್ಲಿ ಬೆಳಿತೀವಿ. ನಮ್ಮಲ್ಲಿ ಅಪ್ಪಂಗ್ಲ ಸಂಶೋಧನಾ ಸಂಸ್ಥೆಯಿಂದ ಅಪ್ಪಂಗ್ಲ 1, ಅಪ್ಪಂಗ್ಲ 2, ISR ವಿಜೇತ, ಅವಿನಾಶ್ ಅಂತ ಅಭಿವೃದ್ಧಿಪಡಿಸಿದೀವಿ. ಅದನ್ನ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ಸಸಿಗಳೆಲ್ಲ ಕೊಡ್ತೇವೆ. ಅಂದ್ರೆ ಈ ತಳಿಗಳ ಲಕ್ಷಣಗಳು ಏನು ಅಂತೀರಿ? ಅಪ್ಪಂಗ್ಲ 1 ದಪ್ಪ ಕಾಳು ಕಟ್ಟುತ್ತೆ, ಕೊಡಗು ಜಿಲ್ಲೆಗೆ ಸೂಕ್ತವಾದಂತ ಬೆಳೆ ಆಗಿದೆ, ಅಧಿಕ ಇಳುವರಿನೂ ಇದೆ. ಅಪ್ಪಂಗ್ಲ 1. ಅಪ್ಪಂಗ್ಲ 2 ಏನಂದ್ರೆ ನೆರಳು ಜಾಸ್ತಿ ಇರೋ ಕಡೆ ಚೆನ್ನಾಗಿ ಬರುತ್ತೆ, ಅದು ಸೂಟ್ ಆಗುತ್ತೆ, ನೆರಳು ಚೆನ್ನಾಗಿರೋ ಕಡೆ. ಹೌದು. ISR ವಿಜೇತ ಇದೆ, ಎಲ್ಲಿ ಕೊಳೆ ರೋಗ ಫೈಟಾಪ್ತರ ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತೋ ಅಂತ ಕಡೆ ಇದು ಚೆನ್ನಾಗಿ ಬರುತ್ತೆ. ಅಂದ್ರೆ ಅತ್ಯಂತ ಜೌಗು ಪ್ರದೇಶ, ಜಾಸ್ತಿ ತೇವಾಂಶ ಇರುವಂತದ್ದು. ಹೌದು, ಕೊಳೆ ರೋಗ ಬರೋದಕ್ಕೆ ಮುಖ್ಯ ಕಾರಣ ಅತಿ ಹೆಚ್ಚು ಮಳೆಯಿಂದ. ಅಲ್ಲಿ ಡ್ರೈನೇಜ್ ಸರಿ ಇಲ್ಲ ಅಂದಿದ್ರೆ ಅದು ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಅಲ್ಲಿ ಆ ಕಂಡೀಷನ್ಗೆ ISR ವಿಜೇತ ಚೆನ್ನಾಗಿರುತ್ತೆ. ಎಲ್ಲಿ ಈ ನೀರು ಬಸ್ತೋಗ ಸಮಸ್ಯೆ ಇರುತ್ತೆ ಅಲ್ಲಿ ISR ಫೈಟಾಪ್ತರ ರೋಗ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ನಾವು ವಿಜೇತವನ್ನ ಬಳಸ್ಕೋಬಹುದು. ಇನ್ನು ISR ಅವಿನಾಶ್ ಅಂತ ಅಂದ್ರಿ, ಅದು ಎಲ್ಲಿ ಚೆನ್ನಾಗಿ ಬರುತ್ತೆ? ISR ಅವಿನಾಶ್ ತಳಿನೂ ನಮ್ಮ ಕೊಡಗು ರೀಜನ್ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಈಲ್ಡ್ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ. ಅಂದ್ರೆ ಇವೆಲ್ಲ ತಳಿಗಳು ಎಷ್ಟೆಷ್ಟು ಇಳುವರಿ ಕೊಡಬಹುದು ಸರಾಸರಿ ಅಂತ? ಸರಾಸರಿ ನಮಗೆ 2000 ಕೆಜಿ ವರೆಗೂ ಬರುತ್ತೆ ಹೆಕ್ಟೇರ್ಗೆ. ಎರಡೂವರೆ ಎಕರೆಗೆ 2000 ರಿಂದ 2100. ಅಪ್ಪಂಗ್ಲ 2 ಒಳ್ಳೆ ಇಳುವರಿ ಕೊಡುತ್ತೆ, ಅವಿನಾಶ್ 1 ಸ್ವಲ್ಪ ಕಡಿಮೆ. ವಿಜೇತ ಸರಾಸರಿ ನಮಗೆ 1400 ಕೆಜಿ 1600 ಕೆಜಿ ಮ್ಯಾನೇಜ್ಮೆಂಟ್ ಮಾಡೋದ್ರ ಮೇಲೆ ಹೋಗುತ್ತೆ ಹೆಕ್ಟೇರ್ಗೆ 2.5 ಎಕರೆಗೆ. ಏಲಕ್ಕಿ ಬೆಳೆಯನ್ನು ಬೆಳೆಯೋದಕ್ಕೆ ಹವಾಗುಣ ಹೇಗಿರಬೇಕಾಗುತ್ತೆ? ಹವಾಮಾನಕ್ಕೆ ಬಂದಾದ್ರೆ ಏಲಕ್ಕಿ ಹೆಚ್ಚಾಗಿ ಜಾಸ್ತಿ ಮಳೆ ಇರೋ ಕಡೆ ಬರುತ್ತೆ. ಅದು ಮಳೆ ಏನಂತಂದ್ರೆ 1500 ರಿಂದ 2500 ಮಿಲಿಮೀಟರ್ ಮಳೆ ಎಲ್ಲಿ ಬೀಳುತ್ತೋ ಅಲ್ಲಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ತಕ್ಕಂತೆ ಟೆಂಪರೇಚರ್ ಹೆಂಗಿರ್ಬೇಕಂತಂದ್ರೆ 15 ಡಿಗ್ರಿಯಿಂದ 30 ಡಿಗ್ರಿ ವರೆಗೂ ತಡ್ಕೊಳ್ಳೋ ಶಕ್ತಿ ಇದೆ ಏಲಕ್ಕಿಗೆ. ಒಳ್ಳೆ ಇಳುವರಿ ಬೇಕಂತಂದ್ರೆ 15 ರಿಂದ 25 ಡಿಗ್ರಿ ಸೆಲ್ಸಿಯಸ್ ಎಲ್ಲಿ ತಾಪಮಾನ ಇರುತ್ತೆ ಅಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ನಮ್ಮ ಕೊಡಗಿನ ವಾತಾವರಣ ಸೂಕ್ತವಾಗಿದೆ. ಈಗ ಸ್ವಲ್ಪ ಪ್ಲೇನ್ಸ್ ಕಡೆ ಅಂದ್ರೆ ಮಂಡ್ಯ ಮೈಸೂರು ಕಡೆನೂ ಅದು ಬೆಳೀತಾ ಇದ್ದಾರೆ. ಅಲ್ಲಿ ಅದಕ್ಕೆ ತಕ್ಕಂತೆ ತಾಪಮಾನ ಮ್ಯಾನೇಜ್ಮೆಂಟ್ ಮಾಡುವಂತ ರೈತರು ಅಲ್ಲಿ ಬೆಳೀತಾ ಇದ್ದಾರೆ. ಅಂದ್ರೆ ನೆರಳಿರ್ಬೇಕು, ತಂಪಾಗಿ ಇರಬೇಕು, ಇರಬೇಕು, ತಂಪು ಕಾಪಾಡ್ಕೋಬೇಕು. ಹೌದು, 15 ಡಿಗ್ರಿ ಸೆಲ್ಸಿಯಸ್ ಇಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನ ಅಲ್ಲಿ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಆದ್ರಿಂದ ಅಲ್ಲೂ ಕೂಡ ಬೆಳೆಯುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಮಣ್ಣು ಹೇಗಿದ್ರೆ ಒಳ್ಳೇದು ಅಂತಾರೆ ಏಲಕ್ಕಿ ಬೆಳೆಗೆ? ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯೋದ್ರಿಂದ ಕಾಡುಗೋಡು ಮಣ್ಣು ಅಂತ ಬರುತ್ತೆ, ಅದು ಸೂಕ್ತ. ನಮ್ಮಲ್ಲಿ ಲೋಮಿ ಸಾಯಿಲ್ ಅಂತಾನು ಅಂತೀವಿ, ಅದು ಸೂಕ್ತ ಇರುತ್ತೆ. ಈ ಕ್ಲೇ ಸಾಯಿಲ್, ಮರಳು ಆ ಭೂಮಿ ಸೂಟ್ ಆಗಲ್ಲ, ಮರಳಿನಲ್ಲಿ ತೇವಾಂಶ ಹಿಡ್ಕೊಳಕ್ಕಾಗಲ್ಲ. ಅದೇ ನಾವು ಜೇಡಿ ಮಣ್ಣು ಅಂತಾರೆ, ನೀರು ಜಾಸ್ತಿ ಹಿಡ್ಕೊಳ್ಳುತ್ತದೆ, ನೀರು ಜಾಸ್ತಿ ಹಿಡ್ಕೊಳ್ಳುತ್ತೆ, ಬೇರು ಅಭಿವೃದ್ಧಿಗೆ ತೊಂದರೆ ಆಗುತ್ತೆ. ಮತ್ತೆ ಕೊಳೆ ರೋಗ ಇಂಥವೆಲ್ಲ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಣ್ಣಲ್ಲಿ ಗಾಳಿ ಆಡೋದಿಲ್ಲ, ಹಾಗಾಗಿ ತಾವೇನು ಹೇಳಿದ್ರಿ ಲೋಮಿ ಮಣ್ಣುಗಳು ಅಂತ. ಅಂದರೆ ಅದರಲ್ಲಿ ಮರಳು ಮತ್ತು ಈ ಜೇಡಿ ಮಣ್ಣು ಮಿಶ್ರಣ ಇರಬೇಕು, ಗಾಳಿನೂ ಆಡಬೇಕು, ನೀರನ್ನು ಹಿಡ್ಕೋಬೇಕು, ಮತ್ತು ಹೆಚ್ಚಾದ ನೀರು ಸರಾಗ ಬಸ್ದೋಗ್ಬೇಕು. ಇವೆಲ್ಲ ಗುಣ ಇರೋವಂಥದ್ದು ಮಣ್ಣು. ಅಂದರೆ ಕೊಡಗಿನ ಮಣ್ಣು ಸೂಕ್ತ ಅಂತೀರಿ? ಕೊಡಗು ಮಣ್ಣು ಸೂಕ್ತ. ಇಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಪಶ್ಚಿಮ ಘಟ್ಟಗಳು ಇರೋದ್ರಿಂದ ನಮಗೆ ನೆರಳು ಸೂಕ್ತ ಇರುತ್ತೆ, ನೆರಳಿನ ಮರಗಳಿದ್ದಾವೆ, ಹಾಗಾಗಿ ಉಷ್ಣಾಂಶನೂ ಕೂಡ ಸರಿಯಾಗಿರುತ್ತೆ. ಇನ್ನು ಸಸ್ಯಾಭಿವೃದ್ಧಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ವಂಶಾಭಿವೃದ್ಧಿನ, ಸಸ್ಯಗಳ ಉತ್ಪಾದನೆಯನ್ನು ಯಾವ ರೀತಿ ಸಸ್ಯಗಳನ್ನು ಉತ್ಪಾದನೆ ಮಾಡ್ಕೋಬೇಕಾಗತ್ತೆ, ಯಾವ್ಯಾವ ಏಲಕ್ಕಿ ಬೆಳೆಯ ಭಾಗಗಳನ್ನು ಬಳಸ್ಕೋಬೋದು ಅಂತೀರಿ? ನಾವು ಸಸ್ಯಾಭಿವೃದ್ಧಿಯನ್ನು ಪ್ರಮುಖವಾಗಿ ಎರಡು ರೂಪದಲ್ಲಿ ಮಾಡ್ತೀವಿ. ಒಂದು, ಕಂದುಗಳ ಮುಖಾಂತರನೂ ಸಸ್ಯಾಭಿವೃದ್ಧಿ ಮಾಡ್ತೀವಿ. ಎರಡನೇದು ಬೀಜದಿಂದನೂ ಮಾಡ್ತೀವಿ. ಕಂದುಗಳು ಏನು ಮಾಡಬೇಕಂದ್ರೆ ಅಧಿಕ ಇಳುವರಿ ಮತ್ತು ರೋಗರಹಿತ ತಾಯಿ ಕಂದುಗಳು ಏನಿರ್ತಾವೋ ಅವನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ನರ್ಸರಿ ಮಾಡ್ಕೋಬೇಕಾಗುತ್ತೆ. ನರ್ಸರಿ ಮಾಡಬೇಕಂದ್ರೆ ನಾವು ಪಿಟ್ ಮುಖಾಂತರ ಮಾಡ್ಬೋದು. ಪಿಟ್ ತೆಗೆದು 1.8 ಮೀಟರ್ ಉದ್ದ, 1 ಮೀಟರ್ ಅಗಲ ಮಾಡಿಕೊಂಡು ಅದು ಪಿಟ್ ಮಾಡಿ ಮಾಡ್ಕೋಬಹುದು. ಅದು ಹೊಂದಿಕೊಳ್ಳುತ್ತೆ ನಮ್ಮ ಜಮೀನಿಗೆ, 1-2 ವರ್ಷದಲ್ಲಿ ಇಳುವರಿನೂ ಬರುತ್ತೆ. ಬೀಜದಿಂದ ಅಧಿಕ ಇಳುವರಿ ಮತ್ತೆ ರೋಗರಹಿತ ಕ್ಯಾಪ್ಸುಲ್ಸ್ ಇಂದ ತಗೊಂಡು ಅದನ್ನ ಬೀಜ ನೀಟಾಗಿ ತೊಳೆದು ಆ ಕಪ್ಪು ಕಲರ್ ಏನಿರುತ್ತೋ ಅದನ್ನ ನಾವು ನರ್ಸರಿ ಮಾಡಬಹುದು. ನರ್ಸರಿ ಹೆಂಗ್ ಮಾಡ್ಕೋಬೇಕಂತಂದ್ರೆ, ನರ್ಸರಿ 1.5 ಮೀಟರ್ 2 ಮೀಟರ್ ಉದ್ದ ಮಾಡಿಕೊಂಡು ಅದರಲ್ಲಿ 20 ಸೆಂಟಿಮೀಟರ್ ಉದ್ದಕ್ಕೆ ನಾವು ಗುಂಡಿಗಳು ತಗೊಂಡು ಅದರಲ್ಲಿ ಒಂದೊಂದು ಬೀಜನ ಹಾಕೊಂಡು ಅದರ ಮೇಲೆ ಒದಕೆಯಾಗಿ ಹುಲ್ಲು, ಎಲೆಗಳು, ಕಾಡೆಲೆಗಳು ಅದೇನಾದ್ರೂ ಉಪಯೋಗಿಸ್ಕೋಬಹುದು. ಆ ತರ ಮಾಡಿದ 20 ದಿವಸಕ್ಕೆ ಮೊಳಕೆ ಬರುತ್ತೆ. ಮೊಳಕೆ ಬಂದಿದ್ದಾದ್ಮೇಲೆ ಅದನ್ನ ನಾವು ಪಾಲಿ ಬ್ಯಾಗ್ಸ್ ಅಂತೀವಿ, ಪ್ಲಾಸ್ಟಿಕ್ ಕವರ್ಸ್ ಅಲ್ಲಿ ಹಾಕೋಬಹುದು. ಅದರಿಂದ ಸಸಿಗಳನ್ನ ನೆಡ್ಕೋಬಹುದು, ಬೆಳೆಸ್ಕೋಬಹುದು. ತಾಯಿ ಕಂದುಗಳಿಂದ ಮಾಡೋದ್ರಿಂದ ಏನಂತಂದ್ರೆ ಬೇಗ ಅಡಾಪ್ಟ್ ಆಗುತ್ತೆ, ನಮ್ಮ ಭೂಮಿ ಹೊಂದ್ಕೊಳ್ಳುತ್ತೆ, ಹೊಂದ್ಕೊಂಡು ಇಳುವರಿ ಸಿಗುತ್ತೆ. ಇದರಲ್ಲಿ ಬೀಜದಿಂದ ಮಾಡಿದ್ದ ಕ್ಯಾರೆಕ್ಟರ್ಸ್ ತಾಯಿ ಇದರಿಂದ ಬಂದಿದ್ದು ಎಕ್ಸ್ಪ್ರೆಸ್ ಆಗಲ್ಲ, ಕೆಲವು ಟೈಮ್ ಅದೇ ಕ್ಯಾರೆಕ್ಟರ್ಸ್ ಬರುತ್ತೆ. ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸಗಳಿರ್ತವೆ, ತಾಯಿ ಗುಣಗಳಿಗಿಂತ ವ್ಯತ್ಯಾಸ ಇರುತ್ತೆ. ಅಂದ್ರೆ ತಾಯಿ ಒಳ್ಳೆ ಇಳುವರಿ ಕೊಡ್ತಾ ಇದ್ರೆ ಈ ಬೀಜದಿಂದ ಮಾಡಿಕೊಂಡ್ರೆ ಇಳುವರಿಯಲ್ಲಿ ವ್ಯತ್ಯಾಸ ಆಗಬಹುದು, ಗುಣಗಳು ತದ್ರೂಪವಾಗಿ ಬರೋದಿಲ್ಲ. ಮತ್ತೆ ಈಗ ಪಾಲಿತಿ ಬ್ಯಾಗ್ನಲ್ಲಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ತಿಂಗಳ ಸಸಿಗಳನ್ನು ಬಳಸ್ಕೋಬಹುದು ನಾವು ನಾಟಿಗೆ? ಬೀಜದಿಂದ ನಾವು ಮಾಡಿದ್ದು 20-25 ದಿವಸಕ್ಕೆ ಮೊಳಕೆ ಒಳಿಯುತ್ತೆ. ಅದನ್ನ ನಾವು 2 ತಿಂಗಳು ಇಲ್ಲ 3 ತಿಂಗಳಲ್ಲಿ 3-4 ಎಲೆ ಬಂದಾಗ ನಾವು ಪಾಲಿ ಬ್ಯಾಗ್ಸ್ಗೆ ವರ್ಗಾವಣೆ ಮಾಡಬಹುದು. ವರ್ಗಾವಣೆ ಮಾಡಿದ್ದಾದ್ಮೇಲೆ ಈಗ ಮುಖ್ಯವಾಗಿ ಇದನ್ನ ಬೀಜದ್ದು ಯಾವಾಗ ಮಾಡ್ತೀವಿ ಅಂತಂದ್ರೆ, ನಮ್ಮ ಕರ್ನಾಟಕ ಪರಿಸ್ಥಿತಿಗೆ ಸೆಪ್ಟೆಂಬರ್ ಆ ಟೈಮಲ್ಲಿ ಇದು ಬೀಜ ಅಂದ್ರೆ 2ನೇ ಕೊತ್ತು 3ನೇ ಕೊತ್ತು ಕೊಯ್ತಾರಲ್ಲ, ಅದರಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನ ಕಂದಿಗೆ ಉಪಯೋಗಿಸಬೇಕಾಗುತ್ತೆ. ಆ ಉಪಯೋಗಿಸಿದ್ದು ನಾವು ಸೆಪ್ಟೆಂಬರ್ ಅಲ್ಲಿ ನರ್ಸರಿ ಮಾಡಿದ್ರೆ ನೆಕ್ಸ್ಟ್ ಮೇ ತಿಂಗಳಷ್ಟೊತ್ತಿಗೆ ರೆಡಿ ಆಗುತ್ತೆ. ಅಂದ್ರೆ ಕನಿಷ್ಠ ಒಂದು 6 ತಿಂಗಳಾದ್ರೂ ಆಗಿರ್ಬೇಕು, 7-8 ತಿಂಗಳು ಬೇಕಾಗುತ್ತೆ ಕಂದುಗಳನ್ನ ಕೊಯ್ಲು ಮಾಡಿಕೊಂಡ್ರೆ. ಅದೇ ಈ ಬೀಜದಿಂದ ಮಾಡಿಕೊಂಡ್ರೆ, ತಾಯಿ ಕಂದು ತಗೊಂಡ್ರೆ 1-2 ವರ್ಷದಲ್ಲಿ ಇಳುವರಿ ಸ್ಟಾರ್ಟ್ ಆಗುತ್ತೆ, ಬೇಗ ಬರುತ್ತೆ. ಬೀಜದಿಂದ ಮಾಡಿದ್ರೆ 3 ವರ್ಷದ ಕಾಯ್ಬೇಕಾಗುತ್ತೆ. ಎಷ್ಟೆಷ್ಟು ಅಂತರ ಕೊಡಬೇಕಾಗತ್ತೆ? ನಾವು ನಾಟಿ ಮಾಡ್ತೀವಲ್ಲ ಸಸಿಗಳನ್ನ, ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಎಷ್ಟು ಅಂತರ ಇದ್ರೆ ಒಳ್ಳೇದು ಅಂತೀರಿ? ನಾನು ಮುಂಚೆ ಹೇಳ್ದಂಗೆ ಮಲಬಾರ್ ವೆರೈಟಿ ತಳಿ ಪ್ರಭೇದಗಳು ಬೆಳೆಯೋದ್ರಿಂದ ಇಲ್ಲಿ ಅದಕ್ಕೆ 1.8 meter ಅಗಲ. ನಮ್ಮಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಮಾಡ್ತೀವಿ. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡೋರು 1.8 meter ಅಗಲ 0.8 meter ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸ್ ಕೊಡ್ತೀವಿ. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಲ್ದಿರ ನಾರ್ಮಲ್ ಆಗಿ ಉಪಯೋಗಿಸೋದಾದ್ರೆ 1.8 meter ಗಿಡದಿಂದ ಗಿಡಕ್ಕೆ 1.8 meter ಸಾಲಿನಿಂದ ಸಾಲಿಗೆ ಉಪಯೋಗಿಸ್ತೀವಿ. ಅಂದ್ರೆ 6-6 feet ಅಂತರ ಕೊಡಬಹುದು. ಹೌದು, ನಾವು ಆ ಗಿಡ ನೆಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಗುಂಡಿ ತೆಗಿಬೇಕು. ಅದು 45 centimeter ಆಳ, 45 centimeter ಅಗಲ, 45 centimeter ಉದ್ದ ತೆಗೆದು ಅದರಲ್ಲಿ ಮಣ್ಣು, ಮರಳು ಮತ್ತೆ ಕೊಟ್ಟಿಗೆ ಗೊಬ್ಬರ 3:1:1 ratio ಹಾಕಿ ಗಿಡ ನೆಡ್ಬೇಕಾಗುತ್ತೆ. ಮಿಶ್ರ ಮಾಡಿ ಮಿಶ್ರಣ ಹಾಕಿ ಹಾಕಿ ಗಿಡ ನೆಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ 1.5 kg ಬೋರಾಕ್ಸ್ 100-500 gram ವರೆಗೂ ಹಾಕೋಬಹುದು, ಹಾಕೊಂಡು ಮಾಡಬಹುದು. ಇದು ಮುಖ್ಯವಾಗಿ ಸಸ್ಯಗಳನ್ನ ನೆಡೋದ್ರ ಬಗ್ಗೆ ಆಯ್ತು. ಆಮೇಲೆ ಯಾವ ರೀತಿ ನೋಡ್ಕೋಬೇಕಾಗತ್ತೆ, ನೆರಳು ಇದೆಲ್ಲ ಹೇಗಿರ್ಬೇಕಾಗತ್ತೆ ಏಲಕ್ಕಿ ಬೆಳೆಗೆ? ಏಲಕ್ಕಿ ಬಿತ್ತನೆಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಟೈಮ್ ಅಂತಂದ್ರೆ ನಾವು ಜೂನ್ ಜುಲೈಯಲ್ಲಿ ಮಾಡ್ತೀವಿ. ಮಳೆ ಪ್ರಾರಂಭದಲ್ಲಿ ಆಡದಾಗ ಮಳೆ ಇರುತ್ತೆ, ನೆಕ್ಸ್ಟ್ ಶೇಡ್ ಪ್ರಾಬ್ಲಮ್ ಆಗೋದು ಅದೇ ಟೈಮಲ್ಲಿ ಇದಾಗುತ್ತೆ. ಅದಕ್ಕಿಂತ ಮುಂಚೆ ಅಂದ್ರೆ ಮೇ ತಿಂಗಳಲ್ಲಿ ನಾವು ಒಂದ್ಸರ್ತಿ ನೆರಳು ತೆಗೆದಿರ್ಬೇಕಾಗುತ್ತೆ. ಅದ್ ನೋಡ್ಕೊಂಡು ಮಳೆ ನಿಂತ ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ಸರ್ತಿ ತೆಗೆದ್ರೆ ಉತ್ತಮ. ಇನ್ನು ಪೋಷಕಾಂಶಗಳನ್ನ ಎಷ್ಟನೇ ವರ್ಷದಿಂದ ಕೊಡಬೇಕಾಗುತ್ತೆ ಏಲಕ್ಕಿ ಗಿಡಗಳಿಗೆ? ಟ್ರಾನ್ಸ್ಪ್ಲಾಂಟಿಂಗ್ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ 5 kg ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಿ. ಅದು ತಕ್ಕಂತೆ ಮತ್ತೆ ಏನಂತಂದ್ರೆ ನಾವು ಈಗ 25, 125, 250 kg ಪರ್ ಹೆಕ್ಟೇರ್ ಸಾರಜನಕ ರಂಜಕ ಪೊಟ್ಯಾಶ್ ನೀರಾವರಿ ಇರುವಂತ ರೈತರು ಉಪಯೋಗಿಸಬೇಕಾಗುತ್ತೆ. 125 kg ಸಾರಜನಕ, 125 kg ರಂಜಕ, 250 kg ಪೊಟ್ಯಾಶ್ ಅದು ಕೊಡ್ಬೇಕಾಗುತ್ತೆ ಪರ್ ಹೆಕ್ಟೇರ್ಗೆ. ಮಳೆಯಾಶ್ರಿತ ಮಾಡ್ತೀವಿ ಅಂತಂದ್ರೆ ಅದಕ್ಕೆ 75, 75, 150 ಸಾರಜನಕ ರಂಜಕ ಪೊಟ್ಯಾಶ್ ಪರ್ ಹೆಕ್ಟೇರ್ ಕೊಡಬೇಕಾಗುತ್ತೆ ಕಿಲೋಗ್ರಾಮ್ ಲೆಕ್ಕದಲ್ಲಿ. ಅದನ್ನ 3 ಭಾಗ ಮಾಡಿ ಹಾಕಿದ್ರೆ ಒಳ್ಳೇದು. ಅದನ್ನ ಮುಂಚಿತವಾಗಿ ಅಂದ್ರೆ ನಾವು ಮೇ ಜೂನ್ ಅಲ್ಲಿ ಒಂದ್ಸರ್ತಿ ಕೊಡಬಹುದು. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ಸರ್ತಿ ಮಳೆ ನಿಂತ ಮೇಲೆ ಕೊಟ್ರೆ ಚೆನ್ನಾಗಿರುತ್ತೆ. ಮತ್ತೆ ಅಲ್ಲಿ ಈಗ ನಾವು ಕೊಡಗು ಭಾಗದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಳೆಯಾಶ್ರಿತ ಬೆಳೆಯೋದ್ರಿಂದ ಅಮ್ಲೆಯ ಮಣ್ಣು ಜಾಸ್ತಿ ಇರುತ್ತೆ. ಅದಕ್ಕೆ ಸುಣ್ಣ 1 kg ಗಿಡಕ್ಕೆ ಹಾಕಬಹುದು. ಅಂದ್ರೆ ನಾವು ಗೊಬ್ಬರ ಕೊಡೋದಕ್ಕಿಂತ ಮುಂಚೆನೆ ಸುಣ್ಣನ ಹಾಕಿರ್ಬೇಕಾಗ, ಸುಣ್ಣ ಹಾಕಿದ 15-20 days ನಾವು ರಸಗೊಬ್ಬರ ಕೊಡಬೇಕಾಗುತ್ತೆ. ಎರಡು ಜೊತೆ ಜೊತೆಲಿ ಕೊಟ್ರೆ ರಸಗೊಬ್ಬರ ಸಿಗೋದಿಲ್ಲ ಅಂದ್ರೆ ಪೋಷಕಾಂಶ ಸಿಗೋದಿಲ್ಲ. ಸುಣ್ಣ ತಡೆಯುತ್ತೆ ಗಿಡನ ಹೀರ್ಕೊಳ್ಳೋದನ್ನ. ಆದ್ರಿಂದ ನಾವು ಸುಣ್ಣ ಕೊಡೋದಕ್ಕೂ ರಸಗೊಬ್ಬರ ಕೊಡೋದಕ್ಕೂ ಕನಿಷ್ಠ 3-4 weeks ಅಂತರ ಇರಬೇಕು. ಅದು ರೈತರು ಗಮನಿಸಬೇಕು. ಮತ್ತೆ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೊಡೋದು ಇನ್ನೂ ಒಳ್ಳೆಯದೇ. ಹೌದು, ರೈತರು ಏಲಕ್ಕಿ ಬೆಳೆಯೋದಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸೋದು ಉತ್ತಮ. ಮಣ್ಣಿನ ಸ್ಯಾಂಪಲ್ಸ್ ಅನ್ನ ತಗೊಂಡೋಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಸ್ಟ್ ಮಾಡಿಸಿ ಅದರ ತಕ್ಕಂತೆ ರಸಗೊಬ್ಬರಗಳನ್ನು ಉಪಯೋಗಿಸುವುದು ಉತ್ತಮ. ಇಲ್ಲಿ ಏಲಕ್ಕಿಗೆ ಏನಂತಂದ್ರೆ ಉತ್ತಮವಾದಂತ ಸಾರಜನಕ ಮತ್ತೆ ಪೊಟಾಶ್ ಇರುವಂತ ಮಣ್ಣು ಸೂಕ್ತ. ರಂಜಕ ಏನಾಗುತ್ತಂದ್ರೆ ಕೆಲವು ಸಲ ಮಣ್ಣಿನಲ್ಲಿ ಸೇರ್ಕೊಂಡ್ ಬಿಡುತ್ತೆ, ಸಿಗೋದಿಲ್ಲ ಗಿಡಗಳಿಗೆ, ಸಿಗಲ್ಲ ಸಿಗೋದಿಲ್ಲ. ಅದಕ್ಕೆ ಆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಂಜಕ ಕೊಡೋದು ಉತ್ತಮ. ಅಂದ್ರೆ ನಮ್ಮಲ್ಲಿ ಆಮ್ಲೀಯ ಮಣ್ಣಿರೋದ್ರಿಂದ ಶಿಲಾರಂಜಕವನ್ನು ಕೂಡ ಬಳಸ್ಕೋಬಹುದು ಅಂತೀರಾ? ಹೌದು, ರಾಕ್ ಫಾಸ್ಫೇಟ್ ಅಂತೀವಿ, ರಾಕ್ ಫಾಸ್ಫೇಟ್ ಅದನ್ನು ಬಳಸ್ಕೋಬಹುದು ಅಂತೀರಿ. ರಾಕ್ ಫಾಸ್ಫೇಟ್ 1 kg ಪರ್ ಪ್ಲಾಂಟ್ ನಾಟಿ ಮಾಡೋ ಸಮಯದಲ್ಲಿ ಉಪಯೋಗಿಸಬಹುದು. ಇನ್ನು ಸಾಧಾರಣವಾಗಿ ತಾವು ತಿಳಿಸಿದಾಗೆ 1 ವರ್ಷಕ್ಕೇನೆ ಗಂಧನ್ನು ಬಳಸಿ ಸಸಿಗಳನ್ನು ನಾಟಿ ಮಾಡಿದ್ದೆ ಆದರೆ 2 ವರ್ಷಕ್ಕೇನೆ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಸಾಧಾರಣವಾಗಿ ಸಸಿಯನ್ನು ಬಳಸ್ಕೊಳ್ಳೋದಾದರೆ 3ನೇ ವರ್ಷದಿಂದ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಅಂದರೆ ಕೊಯ್ಲು ಯಾವ ತಿಂಗಳಿಂದ ಪ್ರಾರಂಭವಾಗುತ್ತೆ? ಕೊಯ್ಲು ಆಗಸ್ಟ್ ತಿಂಗಳಿಂದ ಶುರು ಆಗುತ್ತೆ. ಮುಖ್ಯವಾಗಿ ಕೊಯ್ಲು 5-6 times ಮಾಡಬೇಕಾಗುತ್ತೆ. ಇಡೀ ವರ್ಷ ಮಾಡ್ತಾ ಇರಬೇಕು ಆಗಸ್ಟಿಂದ ಪ್ರಾರಂಭಿಸಿ. ಹೌದು, ಅದೊಂದು ಆಗಿಂದಾಗೆ ನೋಡ್ತಾ ಇರಬೇಕು. ಪ್ರತಿ ತಿಂಗಳಿಗೆ ಎಷ್ಟು, 1 time ಮಾಡಬೇಕಾಗತ್ತಾ ಅಥವಾ 2 times ಮಾಡಬೇಕಾಗತ್ತೆ? ತಿಂಗಳಿಗೆ 1 time ಮಾಡಲೇಬೇಕು. ಅಂದ್ರೆ ಅವು ಹಸಿರು ಬಣ್ಣದಿಂದ ಒಂಥರ ಹಳದಿ ಬಣ್ಣಕ್ಕೆ ತಿರುಗ್ತವೆ ಕಾಯಿಗಳು ಹಣ್ಣುಗಳು, ಆ ಸಂದರ್ಭದಲ್ಲಿ ಕೊಯ್ಲು ಮಾಡ್ಕೊಳ್ಳೋದು ಮುಖ್ಯ ಅಂತೀರ. ಕೊಯ್ಲು ಹೇಗೆ ಮಾಡ್ಕೊಳ್ಳೋದು ಅಂತೀರಿ? ಕೊಯ್ಗಳು ನಮ್ಮಲ್ಲಿ ಮ್ಯಾನ್ಯಲ್ ಆಗಿ ಈಗ ಹಾರ್ವೆಸ್ಟಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಇಡೀ ಕೊತ್ತನ್ನೇ ಕೊಯ್ಕೊಳ್ಳೋದ ಅಥವಾ ಅವನ್ನ ಬಿಡಿಸ್ಕೊಳ್ಳೋದ? ಇಲ್ಲ, ಬಿಡಿಸ್ಕೊಳ್ಳೋದು. ಏಲಕ್ಕಿ ಗ್ರೀನ್ ಕಲರ್ ಇರುತ್ತೆ, ಹಳದಿ ಬಣ್ಣಕ್ಕೆ ತಿರುಗದಾಗ ಆ ಸಮಯದಲ್ಲಿ ಬಿಡಿಸ್ಕೋಬೇಕಾಗುತ್ತೆ. ಬಿಡಿಸ್ಕೊಂಡು ಮೆಚೂರ್ ಅಂತೀವಿ, ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಅವನ್ನ ಒಣಗಿಸ್ಕೋಬೇಕಾಗತ್ತೆ ಆಮೇಲೆ. ಅದು ಯಾವ ವಿಧಾನವನ್ನು ಅನುಸರಿಸಬಹುದು ಅಂತೀರಾ ಒಣಗಿಸಕ್ಕೆ? ನಮ್ಮಲ್ಲಿ ಫ್ಲೂ ಕ್ಯೂರಿಂಗ್ ಇದೆ. ಅದರಲ್ಲಿ ಏನಂತಂದ್ರೆ ನಾವು 40-55 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಬಳಸ್ಕೊಂಡು ಡ್ರೈ ಮಾಡ್ತೀವಿ. ಆ ಡ್ರೈ ಮಾಡಿದಾಗ ಏನಂತಂದ್ರೆ ಬೇಕಾದಂತ ಹಸಿರು ಬಣ್ಣ ಮೇಂಟೈನ್ ಮಾಡಕ್ಕಾಗುತ್ತೆ. ತಾಪಮಾನ ಹೆಚ್ಚಾದ್ರೆ ಏನಂತಂದ್ರೆ ಹಸಿರು ಬಣ್ಣ ಹೋಗುತ್ತೆ, ಅವಾಗ ಮಾರ್ಕೆಟಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇನ್ನ ಸಸ್ಯ ಸಂರಕ್ಷಣೆ ಬಂದ್ರೆ ಏಲಕ್ಕಿಗೆ ಬೆಳೆಗೆ ಬರುವಂತ ಮುಖ್ಯವಾದ ರೋಗ ಯಾವುದು ಅಂತೀರಿ? ಏಲಕ್ಕಿಗೆ ಅಜೂಕ ರೋಗ ಅಂತೀವಿ, ಅದು ಕಾಲರ್ ರಾಟ್ ಫೈಟೋಪ್ತರಾ ಇದರಿಂದ ಬರುತ್ತೆ. ಅದು ಏನಂತಂದ್ರೆ ಮುಖ್ಯವಾಗಿ ಮಳೆ ಜಾಸ್ತಿ ಬೀಳುವುದರಿಂದ ಅಜೂಕ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೈಟೋಪ್ತರಾ ಅಂತ ಎಲೆಗಳ ಮೇಲೆ ಹಳದಿ ಚುಕ್ಕೆಗಳು ಬರ್ತಾ ಇರ್ತವೆ. ಅದನ್ನ ನಿಯಂತ್ರಿಸೋದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ರೋಗ ಬಂದಿರುವಂತ ಗಿಡನ ತೆಗೆದು ನಾವು ನಾಶಪಡಿಸಬೇಕು. ಬೇರೆ ಕಡೆಗೆ ಅದು ಹರಡೋದನ್ನು ತಪ್ಪಿಸಬಹುದು. ಅದು ಮುಖ್ಯವಾಗಿ ಥ್ರಿಪ್ಸ್ ಇನ್ಸೆಕ್ಟ್ ಇಂದ ಬರುತ್ತೆ. ಆ ಕೀಟನ ನಿಯಂತ್ರಣ ಮಾಡೋದಕ್ಕೆ ನಾವು ಏನೇನು ಕ್ರಮಗಳನ್ನು ಜರುಗಿಸ್ತೀವಿ ಅದು ತಗೋಬೇಕು. ಅದಾದ ಮೇಲೆ ಏನಂತಂದ್ರೆ ಅಜುಕ ರೋಗ ಬಂದಿದೆ ಅಂದ್ರೆ ಅದಕ್ಕೆ ಬೋರ್ಡೋ ಪೇಸ್ಟ್ ಯೂಸ್ ಮಾಡಬಹುದು 1% ಅಲ್ಲಿ, ಮತ್ತೆ ಕಾಪರ್ ಆಕ್ಸಿಕ್ಲೋರೈಡ್ ಸ್ಪ್ರೇ ಮಾಡ್ಕೋಬಹುದು. ಕಾಪರ್ ಆಕ್ಸಿಕ್ಲೋರೈಡ್ ಉಪಯೋಗಿಸ್ತಾ ಇದ್ರೆ ಅದು ಮೇ ಅಲ್ಲಿ ಒಂದ್ಸರ್ತಿ ಇಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ಸರ್ತಿ ಉಪಯೋಗಿಸೋದ್ರಿಂದ ಅಜುಕ ಡಿಸೀಸ್ ಫೈಟೋಪ್ತರ ಡಿಸೀಸ್ ತಡೆಗಟ್ಟಬಹುದು. ಇನ್ನ ಪ್ರಮುಖವಾದಂತ ಕೀಟ ಯಾವುದು ಅಂತೀರ ಏಲಕ್ಕಿ ಬೆಳೆಗೆ? ಕೀಟ ಅಂದ್ರೆ ಕಾಂಡ ಕೊರೆಯುವ ಹುಳ ಬರುತ್ತೆ, ಮತ್ತೆ ಸ್ಟೆಮ್ ಬೋರರು ಬರುತ್ತೆ, ಶೂಟ್ ಫ್ಲೈ ಬರುತ್ತೆ. ಹ್ಯುಮಿಡಿಟಿ ಕಡಿಮೆ ಆದಾಗ, ಆರ್ದ್ರತೆ ಕಡಿಮೆ ಆದಾಗ ಈ ಕೀಟಗಳ ಬಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ನಿಯಂತ್ರಿಸಬೇಕಂತಂದ್ರೆ ಕ್ವಿನಾಲ್ಫಾಸ್ ಸ್ಪ್ರೇ ಮಾಡಬೇಕಾಗುತ್ತೆ, ಕೀಟನಾಶಕ ಅದನ್ನು ಸಿಂಪಡಣೆ ಮಾಡಿಕೊಂಡು ನಿಯಂತ್ರಣ ಮಾಡಬಹುದು. 1 ಲೀಟರ್ ನೀರಿಗೆ 1-2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪಡಣೆ ಮಾಡಬಹುದು. ಒಟ್ಟಾರೆ ಈ ಏಲಕ್ಕಿ ಕೃಷಿ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತ? ಸದ್ಯದ ಪರಿಸ್ಥಿತಿಗೆ ಏಲಕ್ಕಿ ಕೃಷಿಯಲ್ಲಿ ಲೇಬರ್ ಜಾಸ್ತಿ ಬೇಕಾಗುತ್ತೆ. ಲೇಬರ್ ಇಂಟೆನ್ಸಿವ್ ಕ್ರಾಪ್ ಅಂತ ಅಂತೀವಿ. ಇರೋದ್ರಲ್ಲಿ ಸರಿಯಾದ ಬೇಸಾಯ ಕ್ರಮಗಳನ್ನು ಪಾಲನೆ ಮಾಡುವುದರಿಂದ ಏಲಕ್ಕಿಗೆ ಬೇಕಾದಂತ ಪೋಷಕಾಂಶಗಳನ್ನು ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟಾಷ್, ಅದರ ಜೊತೆಗೆ ಲಘು ಪೋಷಕಾಂಶಗಳು ಜಿಂಕ್, ಬೋರಾನು ಎಲ್ಲಿ ಅದರ ಅವಶ್ಯಕತೆ ಇರುತ್ತೋ ಅದನ್ನು ಉಪಯೋಗಿಸಿಕೊಂಡಿದ್ದಲ್ಲಿ ಒಳ್ಳೆ ಇಳುವರಿ ತಗೋಬಹುದು. ಮತ್ತೆ ಮುಖ್ಯವಾಗಿ ಫೈಟೋಪ್ತರ ಡಿಸೀಸ್ ತುಂಬಾ ಬರುತ್ತೆ, ಅದನ್ನ ಬರಕ್ಕಿಂತ ಮುಂಚೆನೆ ನೋಡ್ಕೊಂಡು ನಾವು ನೀರು ಇಂಗುವಿಕೆ ಡ್ರೈನೇಜ್ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿಕೊಂಡ್ರೆ ರೋಗಗಳನ್ನು ಕಂಟ್ರೋಲ್ ಮಾಡಬಹುದು. ಒಟ್ಟಾರೆ ಒಳ್ಳೆ ಲಾಭದಾಯಕ ಬೆಳೆ ಅಂತಾನೆ ಹೇಳ್ಬೋದು. ಹೌದು, ಆದ್ರೆ ಸ್ವಲ್ಪ ಕೆಲಸಗಾರರ ಅವಶ್ಯಕತೆ ಜಾಸ್ತಿ ಇದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಏಲಕ್ಕಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಜಿ ಎ ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9964-01-3453. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9964-01-3453. ತುಂಬ ಸಂತೋಷ ರಾಜಣ್ಣ ಅವರೇ, ತಾವಿದೋರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ. ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಾಧಿಸುವಂಥ ಮುಖ್ಯವಾದ ರೋಗದಲ್ಲಿ ಶೀಘ್ರ ಸೊರಗು ರೋಗ ಬಹಳ ಮುಖ್ಯವಾದಂಥದ್ದು. ಈ ಶೀಘ್ರ ಸೊರಗು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸತತವಾಗಿ ಮಳೆಯಾಗುವಂತಹ, ಮಂಜು ಬೀಳುವಂತಹ, ಹೆಚ್ಚಿನ ನೆರಳಿನಿಂದ ಕೂಡಿರುವಂಥ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ತೋಟಗಳಲ್ಲೂ ಕೂಡ ಈ ಶೀಘ್ರ ಸೊರಗು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಮುಂಗಾರು ಹಂಗಾಮಿನ ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಶೀಘ್ರ ಸೊರಗು ರೋಗದ ತೀವ್ರತೆ ಹೆಚ್ಚಾಗಿರುತ್ತೆ. ಕಾಳು ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ

ದಿನಹತ ಆಚರಣೆ ಮಾಡಲಾದೆ. ದೇಶಕ್ಕೆ ಆಗಿ ನಿವೃತ್ತಿ ಆದ ಸೈನಿಕರ ನಿಸ್ವಾರ್ಥ ಚಾಕ್ರಿನ ದೇಶವಾಸಿಯಾಗಿದ್ದ ನಾವು ಅವರ ನೆಂಪು ನಮ್ಮ ಆದ್ಯ ಕರ್ತವ್ಯ ಆವುಟು. ಆಕಾಶವಾಣಿ ಈ ಬಗೆಯಲ್ಲಿ ಹಿರಿಯ ಸೇನಾನಿಗಳಿಗೆ ಗೌರವ ಸಲ್ಲಿಸಿದ್ದು ಇದು 10ನೇ ವರ್ಷದ ಹಿರಿಯ ಸೇನಾನಿಗಳ ದಿನದ ಆಚರಣೆ ಆವುಟು. 2016ರಿಂದ ಈ ಆಚರಣೆ ಶುರು ಆಗುಟ್ಟುತ್ತ ಗೊತ್ತು ಮಾಡಿಳೋ. ಗೌಡ ಸಮಾಜ ಯಲಹಂಕ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಹಂಗೆ ಗೌಚಿನ ಸಂತೋಷಕೂಟ ಗೌಡ ಸಮಾಜ ಯಲಹಂಕ ಅಧ್ಯಕ್ಷರು ಕುಂಜಲಿಯರ ಅಜಿತ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ 100 ಸದಸ್ಯರು ಹೆಣ್ಣು ಮಕ್ಕ ಗಂಡು ಜನಗ ಮುಖ್ಯಪಟ್ಟವು ಸೇರಿದಂಗೆ ಭಾರಿ ಪುರುಲಿ ನಡೆದು ಯಲಹಂಕದ ರೈಲ್ವೇಲ್ ಫ್ಯಾಕ್ಟರಿ ಎಂಪ್ಲಾಯೀಸ್ ಇನ್ಸ್ಟಿಟ್ಯೂಟ್ ಇಲ್ಲಿ ನಡೆದ ಜಂಬರಳಿ ಪರಂಪರೆ ಹಂಗೆ ಅಗಲಿದ ಸದಸ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ. ಸಮಾಜದ ಆತ್ಮವಿಶ್ವಾಸನ ಜಾಸ್ತಿ ಮಾಡುವ ಉದ್ದೇಶದ ಶಾಲಾ ಕಾಲೇಜಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಸಮಾಜಕ್ಕೆ ಸೇವೆ ಮಾಡಿದ ಹಿರಿಯವಕ್ಕೆ ಗೌರವ ಸನ್ಮಾನ ಕೂಡ ಮಾಡ್ದು. ಈ ಜಂಬರಳಿ ನಂಗಾರ ನಿಂಗರಾಜ್ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಬಾರ್ 21ನೇ ಜನವರಿ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದದೆ. ಬೇರೆ ಬೇರೆ ಗಣ್ಯ ವ್ಯಕ್ತಿಗ ಕೂಡಿಯಾಡುವೆ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಮಹಾಯೋಗಿ ವೇಮನ ಜಯಂತಿ ಕಾರ್ಬಾರ್ 19ನೇ ಜನವರಿ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದದೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ 14ನೇ ಜನವರಿ ಅಂದರೆ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಸೋಮರ್ಪೇಟೆ ತಹಶೀಲ್ದಾರ್ ಕಚೇರಿ ಸಭಾಮಂಡಳಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿನ ಹಂಚುವೆ. ತುಂಬಿಸಿದ ಅರ್ಜಿನ ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿನ ತಕಂಡವೆ. ಸರ್ಕಾರಿ ಕಚೇರಿಯಲ್ಲಿ ದುಡ್ಡು ಕೇಳದು ಸತಾಯಿಸುವುದು ಬೇರೆ ಬೇರೆ ತೊಂದರೆ ತಾಪತ್ರೆ ಇದ್ದರೆ ಸರ್ಕಾರಿ ಅಧಿಕಾರಿಗಳ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ನೀಡಕ್ಕ ಸಾರ್ವಜನಿಕರು ಈ ಸದುಪಯೋಗನ ಪಡ್ಕೊಳ್ಳುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಕೇಳಿಕೊಂಡಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಪಾಜೆ ಗ್ರಾಮ ಪಂಚಾಯಿತಿ ಬೇರೆ ಬೇರೆ ಅವರ ಕೂಡುಕೂಟಂದ ಸಾಂಸ್ಕೃತಿಕ ಸೌರಭ ಕಾರ್ಬಾರ್ 17ನೇ ಜನವರಿ ಹೊತ್ತಾರೆ 10:30 ಗಂಟೆಗೆ ಸಂಪಾಜೆ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಸಭಾಬಾಡಿಲ್ ನಡೆದದೆತ್ತ ಗೊತ್ತಾಗುಟ್ಟು. ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಹಕಾರಳಿ 37ನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಬಗೆಯಲ್ಲಿ 14ನೇ ಜನವರಿ ಹೊತ್ತಾರೆ 9:30 ಗಂಟೆಗೆ ಪ್ಯಾಟಿನ ಹೊಸ ಖಾಸಗಿ ಬಸ್ ನಿಲ್ದಾಣದ ಮೈತ್ರಿ ಭವನಕ್ಕೆ ಮುಟ್ಟ ಜಾಗೃತಿ ಜಾಥಾ ಕಾರ್ಬಾರ ನಡೆದದೆತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್ ಅವು ತಿಳಿಸಿಯೋಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಬಾರ್ 14ನೇ ಜನವರಿ ಅಂದರೆ ನಾಳೆ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಸೇರಿದಂಗೆ ಶಾಸಕರು ಸಂಸದರು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.